ಈ ಸಂಗಮ ಹೊಸ ಬಾಳಿನ ಆಶಾ ಸುಮ ಬೆಸೆಯಿತು ನಮ್ಮ ಈ ಪ್ರೇಮ ಹೊಸ ಬಾಳಿನ ಶಾಸುಮ ಬೆಸೆಯಿತು ನಮ್ಮ ಈ ಪ್ರೇಮ ಹಾಯಾದ ಓನಲ್ಲೆ ಚಂದುಟಿಯು ಕೆಂಪೇರಿದೇಕೆ ನಿನ್ನನೇ ಸೇರೋ ಕಾತುರವದಕ್ಕೆ ನಿಂದಿಹೆ ನಾನು ಪೂರೈಸೆ ಬಯಕೆ ಒಂದಾಗಿ ನಡೆವ ಒಲವೆಂಬ ಜಗಕ್ಕೆ ಒಂದಾಗಿ ನಡೆವ ಒಲವೆಂಬ ಜಗಕ್ಕೆ ಹೊಸ ಬಾಳಿನ ಬೆಸೆಯಿತು ನಮ್ಮ ಈ ಪ್ರೇಮ ಹಾಯಾದ ಈ ಸಂಗಮ ನನ್ನೆದೆಯ ಮಂದಿರದೇ ಮುತ್ತಿನ ದಾಸಿ ನಾನಾಗೆ ನಿಂತೆ ಈ ಆಸೆಗಿಂತೂ ತಡವೇನು ಬಂತು ಅಂದಾಗೆ ನಾವು ಅಂತಾಗೆ ನಾವು ಒಂದಾದರಿಂದು ಹೊಸ ಬಾಳಿನ ಆಶಾಸುಮಾಗಿಸಿತು ನಮ್ಮ ಈ ಪ್ರೇಮ ಹಾರಾದ ಈ ಸಂಗಮ